6:30 ಶತಚಂಡಿಕಾ ಹವನ, 10:30 ಮಹಾಪೂರ್ಣಾಹುತಿ, 11:30 ಧರ್ಮಸಭೆ ಕಾರ್ಯಕ್ರಮಗಳು ಜರುಗಲಿವೆ. ಈ ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿಗೆ ಶುಭ ಕೋರುತ್ತಾರೆ ಶ್ರೀ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜ್ಯುವೆಲ್ಲರ್ಸ್, ಸಂತೆಪೇಟೆ ಸರ್ಕಲ್, ಚಿತ್ರದುರ್ಗ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕಾರಿಗನೂರಿನ ಕೃಷಿಕ ಜಿಎಂ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕಾರಿಗನೂರಿನ ಪ್ರಗತಿಪರ ಕೃಷಿಕರಾದ ಜಿಎಂ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಜಿಎಂ ತಿಪ್ಪೇಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ ಅವರು ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯಿತು? ನಾನು 15 ವರ್ಷ ಆಯ್ತು ಈ ಕೃಷಿ ಕ್ಷೇತ್ರಕ್ಕೆ ಬಂದು. ಯಾಕೆ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ಯಾಕೆಂದ್ರೆ ನಮ್ಮ ತಂದೆಯವರು ಮೂಲತಃ ಕೃಷಿ ಮೂಲದವರಾಗಿರೋದ್ರಿಂದ ಕೃಷಿಯನ್ನೇ ನಾನು ಆಯ್ಕೆ ಮಾಡ್ಕೊಂಡೆ. ಹಾಗಾಗಿ ಕೃಷಿಗೆ ಒಳ್ಳೇದು ಅಂತೇಳಿ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದೀನಿ. ನಾನು ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಕೃಷಿ ಬದುಕು ಲಾಭದಾಯಕ ಅಂತ ಅಂದ್ರೆ ಲಾಭದಾಯಕನೇ ಯಾವಾಗ ಅಂತ ಹೇಳಿದ್ರೆ ಅದು ಸರಿಯಾದ ಟೈಮ್ನಲ್ಲಿ ಮಳೆ ಬರಬೇಕು, ಸರಿಯಾದ ಟೈಮಲ್ಲಿ ನಮಗೆ ಮಳೆ ಬಂದು ಇಳುವರಿ ಹೆಚ್ಚಿಗೆ ಕೊಟ್ಟು ವೈಜ್ಞಾನಿಕವಾದ ಒಂದು ಬೆಲೆಯನ್ನು ಕೊಟ್ಟರೆ ಮಾತ್ರ ನಮಗೆ ಕೃಷಿ ಲಾಭದಾಯಕ ಅಂತ ಹೇಳ್ಬೋದು ನಾವು. ಇಲ್ಲದ್ರೆ ನಮಗೆ ಇಳುವರಿಯಲ್ಲಿ ಹೊಡೆತ ಕೊಡುತ್ತೆ ಅಥವಾ ರೇಟ್ನಲ್ಲಿ ಹೊಡೆತ ಕೊಡುತ್ತೆ ಅಂದರೆ ರೈತ ಭಾಳ ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತೆ. ಹಾಗಾಗಿ ಉತ್ತಮವಾಗಿ ಬೆಳೆ ಬರಬೇಕು, ನಮಗೆ ಉತ್ತಮವಾದ ಬೆಲೆಯನ್ನು ಕೊಡಬೇಕು, ಅವಾಗ ಮಾತ್ರ ಇದು ರೈತರಿಗೆ ನಮಗೆ ಹೆಚ್ಚಿನ ಆದಾಯ ಅಂತ ಹೇಳ್ಬೋದು. ಹಾಗಿದ್ರೆ ತಿಪ್ಪೇಸ್ವಾಮಿ, ನಿಮ್ದು ಜಮೀನು ಎಷ್ಟು ಎಕರೆ ಇದೆ? ನಮ್ದು ಒಟ್ಟು ಜಮೀನು 5 ಎಕರೆ 34 ಗುಂಟೆ ಇದೆ. ಅದರಲ್ಲಿ ನಮ್ದು 4 ಎಕರೆ ಅಡಿಕೆ ಇದೆ, 1.5 ಎಕರೆ ನಾವು ಭತ್ತ ಮಾಡಿದೀವಿ, 2 ಎಕರೆ ನಾವು ಅಡಿಕೆ ಮಾಡಿ ಈಗ 21 ವರ್ಷ ಆಯ್ತು, ಇನ್ನ 2 ಎಕರೆ ಈಗ 5ನೇ ವರ್ಷದ ರನ್ನಿಂಗ್ ನಲ್ಲಿ ಇದೆ ನಮ್ದು. ಅದರಲ್ಲಿ 2 ಎಕರೆ ಮಾತ್ರ ನಾವು ಸಾವಯವ ಅಡಿಕೆಯನ್ನು ಮಾಡ್ತಿದ್ದೀನಿ. ಸಾವಯವ ಅಂತ ಹೇಳಿದ್ರೆ ಜೀವಾಮೃತ ಹಾಕಿ ನಾವು ಸಾವಯವ ಕೃಷಿಯನ್ನು ಅಡಿಕೆಗೆ ಮಾಡ್ತಾ ಇದೀವಿ. ಎಲ್ಲರೂ ರಾಸಾಯನಿಕ ಕೃಷಿ ಮಾಡಿದ್ರೆ ಮಾತ್ರ ಹೆಚ್ಚು ಇಳುವರಿ ಬರುತ್ತೆ, ಲಾಭ ಬರುತ್ತೆ ಅಂತಾರೆ. ಅಂತಂದ್ರೆ ನೀವು ಸಾವಯವ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಾವು ಸಾವಯವ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಭೂಮಿಯನ್ನ ಬಿಟ್ಟು ಹೋಗಬೇಕಾಗಿದೆ. ಹಾಗಾಗಿ ನಾವು ರಾಸಾಯನಿಕವನ್ನ ಬಿಟ್ಟು ಸಾವಯವನೇ ಮಾಡಬೇಕು ಅಂತೇಳಿ ಅಡಿಕೆಯನ್ನ ಫಸ್ಟ್ ನಾನು ಆಯ್ಕೆ ಮಾಡಿಕೊಂಡು ನಾವು ಸಾವಯವ ಕೃಷಿಯನ್ನ ಕೈಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಭತ್ತಕ್ಕೂ ಸಹ ಸಾವಯವನ ಮಾಡಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಈಗ ಅಡಿಕೆ ಪ್ರಾರಂಭದಲ್ಲಿ 2 ಎಕರೆ ಮಾಡಿದ್ವಿ, ಈಗ ನಂತರ 2 ಎಕರೆ ಅಡಿಕೆ ನಾಟಿ ಮಾಡಿದ್ವಿ ಅಂತಂದ್ರೆ ಈ ಅಡಿಕೆ ಬೆಳೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ಬೆಳೆ ಅಂತ ಹೇಳಿದ್ರೆ ಇದು ಲೇಬರ್ದ ಅಭಾವ ಇರೋದ್ರಿಂದ ಅಡಿಕೆಯಲ್ಲಿ ಭಾಳ ರಿಸ್ಕ್ ಅಂದ್ರೆ ತೊಂದರೆ ಭಾಳ ಕಡಿಮೆ. ನೀರನ್ನು ಅಡಿಕೆಗೆ 10-15 ದಿನಕ್ಕೆ ಬಿಡಬೇಕಾಗುತ್ತೆ. ಅದೇ ಭತ್ತದಲ್ಲಿ ಕಂಟಿನ್ಯೂಸ್ ಶ್ರಮವನ್ನು ಹಾಕ್ಬೇಕಾಗತ್ತೆ. ಅಡಿಕೆಯಲ್ಲಿ ಆ ರೀತಿಯಲ್ಲಿ ಆಗಲ್ಲ, 15 ದಿನಕ್ಕೆ ಒಂದು 20 ದಿನಕ್ಕೆ ಒಂದ್ಸಲ ನೀರು ಕೊಡಬೇಕಾಗಿದೆ. ಹಾಗಾಗಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅಡಿಕೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಈ ಅಡಿಕೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ಅಡಿಕೆಯನ್ನು ಮಾಡಬೇಕು ಅಂತ ಹೇಳಿದಾಗ ನಾವು ಬದುಗಳು ಇದ್ವು, ಆ ಬದುಗಳನ್ನು ನಾವು ಕಲ್ಟಿವೇಟ್ರು ಅಥವಾ ಇದರಲ್ಲಿ ನಾವು ಇಟಚಲ್ಲಿ ಸಮವಾಗಿ ಅದನ್ನು ಮಾಡ್ಕೊಂಡು ಸಮತಟ್ಟಾಗಿ ಮಾಡ್ಕೊಂಡು 9-9 ದಾಯನ್ನು ಮಾಡಿ 9-9 ದಾಯನ್ನು ಅಡಿಕೆಯಲ್ಲಿ ಹಾಕಿದ್ವಿ. ಈ ಅಡಿಕೆಯ ಒಳಗಡೆ ಬಾಳೆ, ನಂದು 1 ಎಕರೆ ಬಾಳೆ ಇದೆ, ಅದರ ಸುತ್ತಲೂ ಹಣ್ಣಿನ ಗಿಡಗಳಿದ್ದಾವೆ, ತ್ಯಾಗದ ಗಿಡಗಳಿದ್ದಾವೆ. ಬೇಕಾದ ಕೆಲವು ಹಣ್ಣಿನ ಗಿಡಗಳು ಮಾತ್ರ ನಾನು ಈ ಹೊಲ ಸುತ್ತ ಹಾಕಿದ್ರೆ 1 ಎಕರೆ ಮಾತ್ರ, 1 ಎಕರೆಯಲ್ಲಿ ಮಾತ್ರ. ಅಡಿಕೆ ಸಸಿ ಎಲ್ಲಿಂದ ತಾಂಬಂದ್ರೆ? ಅಡಿಕೆ ಸಸಿ ನಾನೇ ಸ್ವತಃ ಕಡೂರಿಂದ ನಾವು ಬೀಜವನ್ನು ತಗೊಂಬಂದು ನಾನೇ ಸಸಿ ಮಾಡಿ ಜೂನ್ ಜುಲೈನಲ್ಲಿ ನಾನು ನಾಟಿ ಮಾಡಿದ್ದು. ಈಗ ಅಂತರ 9-9 ಕೊಟ್ಟಿದೆ ಅಂತಂದ್ರೆ ಕೆಲವು ರೈತರು 7-8 6-7 ಎಂಟು ಒಂಬತ್ತು ಎಲ್ಲ ಕೊಡ್ತಾರೆ ಈ ತರ ಅಂತರ ಒಂಬತ್ತೊಂಬತ್ತು ಕೊಡೋದ್ರಿಂದ ಏನ್ ಅನುಕೂಲ ಅಂತೀರಾ? ಒಂಬತ್ತೊಂಬತ್ತು ಕೊಡೋದ್ರಿಂದ ಜಾಸ್ತಿ ಇಳುವರಿ ಬರುತ್ತೆ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಹಿಂದೆ ಅನುಭವಿ ಇರೋಂಥ ಅಡಿಕೆ ತೋಟಗಾರರ ಹತ್ರ ನಾವು ಗೋಟನ್ನು ತಂದಿದ್ದೀವಿ, ಅವ್ರು ಹೇಳೋ ಪ್ರಕಾರ ಒಂಬತ್ತೊಂಬತ್ತು ದಾಯ ಆದರೆ ಜಾಸ್ತಿ ಇಳುವರಿ ಬರುತ್ತೆ, ಹಾಗಾಗಿ ಒಂಬತ್ತೊಂಬತ್ತೇ ದಾಯನೇ ಹಾಕಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಆ ಕಾರಣದಿಂದ ನಾವು ಒಂಬತ್ತೊಂಬತ್ತು ದಾಯ ಹಾಕಿದ್ದೀನಿ. ನಮಗೆ ಇಳುವರಿ ಈಗ ಬೇಸಿದ್ದು 8-9 ಕ್ವಿಂಟಲ್ ನನಗೆ ಆಲ್ರೆಡಿ ಸಿಕ್ಕಿದೆ, ಕೊಡ್ತಾ ಇದೀವಿ, ಕೊಟ್ಟಿದೀವಿ ನಾವು ಆಲ್ರೆಡಿ ಒಂದ್ ಎಕರೆಯಲ್ಲಿ 9-9.5 ಅಡಿ ಅಂತರ ಕೊಟ್ಟಿದ್ರ. ಕೆಲವು ರೈತರು ಏನಪ್ಪಾ ಅಂದ್ರೆ 7-8 ಕೊಡೋದ್ರಿಂದ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನಮಗೆ ಹೆಚ್ಚು ಇಳುವರಿ ಬರುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಾರೆ. ನೀವು 9-9.5 ಅಡಿ ಅಂತರ ಕೊಟ್ರು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. 9-9.5 ಅಡಿ ಹಾಕಿದ್ರು ಈಗ 8-9 or 8-6 ಹಿಂಗ ಹಾಕೋದ್ರಿಂದ ಅದೇನು ಇಳುವರಿ ಕೊಡುತ್ತೋ 9-9 ಸಹ ಅಷ್ಟೇ ಇಳುವರಿಯನ್ನ ಕೊಡುತ್ತೆ. ಹಾಗಾಗಿ 9-9 ಹಾಕಿದ್ರೆ ಚೆನ್ನಾಗೆ ನಡುವೆ ಅಂತರ್ಬೆಳೆಯಾಗಿ ಏನಾದ್ರೂ ಬೆಳಕಣಕ್ಕೂ ನಮಗೆ ಚೆನ್ನಾಗಿರುತ್ತೆ. ಅಂದ್ರೆ ಗಾಳಿ ಬಿಸಿಲು ಎಲ್ಲ ಸರಾಗವಾಗಿ ಇರೋದ್ರಿಂದ ರೋಗಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂತಾರೆ. ಹೌದೌದೌದು, 9-9 ದಾಯ ಇರೋದ್ರಿಂದ ಫೇಸಿಂಗ್ ಇರೋದ್ರಿಂದ ಗಾಳಿ ಬೆಳಕು ಇದರಿಂದ ರೋಗ ಅವಾಯ್ಡ್ ಆಗುತ್ತೆ. ಪ್ರತಿ ಒಂದು ಗಿಡಕ್ಕೂ ಬಿಸಿಲು ಮತ್ತು ಗಾಳಿಯ ಅವಶ್ಯಕತೆ ಇರೋದ್ರಿಂದ ನಾವು 9-9 ದಾಯ ಹಾಕೋದು ಕರೆಕ್ಟ್ ಅಂತ ನಮ್ಮ ಪ್ರಕಾರ. ಮತ್ತೆ ಮಣ್ಣು ಗೊಬ್ಬರ ಏರ್ಲಿಕ್ಕೆಲ್ಲ ಟ್ರಾಕ್ಟರ್ ಓಡಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಹೌದೌದು, ಈಗ ಅಡಿಕೆ ಕೊಯ್ಯುವಾಗ ಟ್ರಾಕ್ಟರ್ಗಳು ಓಡಾಡ್ಲಿಕ್ಕೆ 9-9 ದಾಯ ಇದ್ರೆ ಸಲೀಸಾಗಿ ಟ್ರಾಕ್ಟರ್ಗಳು ಹೋಗಿ ಬರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ, ಯಾವುದೇ ಒಂದು ಮರಕ್ಕೆ ಟಚ್ ಆಗಲ್ಲ. ಹಾಗಾಗಿ 9-9 ಕರೆಕ್ಟ್ ಅಂತ ಅನಿಸುತ್ತೆ. ಹಾಗಿದ್ರೆ ಈಗ 1 ಎಕರೆಗೆ 9-9.5 ಅಡಿ ಅಂತರ ಕೊಟ್ರೆ ಎಷ್ಟು ಸಸಿ ನಾಟಿ ಮಾಡಬಹುದು? 9-9 ನಾಟಿ ಮಾಡಿದ್ರೆ 1 ಎಕರೆಗೆ 523 ಗಿಡ ಕುಂತಿದ್ದಾವೆ ನಮಗೆ. 9-9 ದಾಯಲ್ಲಿ 523 ಗಿಡ ಕೂರ್ತವೆ. ಈಗ ಅಡಿಕೆ ಸಸಿ ನಾಟಿ ಮಾಡಿದ್ಮೇಲೆ ಒಂದು 6-7 ವರ್ಷ ಬೇಕಾಗತ್ತೆ ಫಸಲು ಬರಕ್ಕೆ, ಅಷ್ಟರೊಳಗಡೆ ಅಂತರ ಬೆಳೆಗಳು ಏನೇನು ಬೆಳೆಗಳು ಬೆಳಿತೀರಾ? ಅಂತರ ಬೆಳೆಗಳು ಅಂತ ಹೇಳಿದ್ರೆ ಅಲಸಂದೆ ಹಾಕ್ಬೋದು, ಬಾಳೆ ಹಾಕ್ಬೋದು, ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ಬೆಳಕೊಂಡು ತಗರಿ ಅಲಸಂದಿ ಅವರೆ ಇವನ್ನೆಲ್ಲ ಹಾಕಿ ನಾವು ಬೆಳಕಬಹುದು ದ್ವಿದಳ ಧಾನ್ಯದ ಬೆಳೆಗಳನ್ನ. ಮತ್ತೆ ಈ ಬಾಳೆ ಬೆಳೆದೊಂದನು ಅದರಿಂದ ಸ್ವಲ್ಪ ಆದಾಯ ಬರುತ್ತೆ ಅಂತ? ಹೌದು, ನಾನು ಒಂದು ಬಾಳೆ ಗಿಡಕ್ಕೆ 70 ರೂಪಾಯಿ ಖರ್ಚು ಮಾಡಿದ್ದೀನಿ, ಈಗ ನನಗೆ ಅದು 180 ರೂಪಾಯಿ ಒಂದು ಗೊನೆಗೆ, ಈಗ 18-25 ರೂಪಾಯಿ ಇದೆ ಬಾಳೆ ರೇಟು. ನನಗೆ ಒಂದು ಬಾಳೆ ಗಿಡದಿಂದ 80 ರೂಪಾಯಿ ಸಿಗುತ್ತೆ, ನಾನು ಖರ್ಚು ಮಾಡಿರೋದು 70-80 ರೂಪಾಯಿ. ಗುಂಡಿ ಹೊಡೆದಿಂದ ಹಾಕೋದ್ರಿಂದ ಹಿಡಿದು ಕಟಾವು ಮಾಡೋದವರೆಗೂ ನಂದು 70-80 ರೂಪಾಯಿ ಬಂದಿದೆ. ಆ ಗೊನೆನ 180 ರೂಪಾಯಿಗೆ ಒಂದು ಗೊನೆ ನಾನು ಮಾರಿದ್ದೀನಿ, ಅಲ್ಲಿಗೆ 100 ರೂಪಾಯಿ ಒಂದು ಗಿಡಕ್ಕೆ ಉಳಿತು, ಒಂದು ಗೊನೆಗೆ ನನಗೆ 100 ರೂಪಾಯಿ ಉಳಿದಿದೆ. ಅಂದ್ರೆ ಏನು ಪುಟ್ ಬಾಳೆ ಬೆಳೆದ್ರೆ ಜೀವನ ಈ ತರ ಯಾವ್ದಾದ್ರು ಏಲಕ್ಕಿ ಬಾಳೆ? ಏಲಕ್ಕಿ ಬಾಳೆ. ಮತ್ತೆ ಈಗ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಅಡಿಕೆ ಗಿಡಕ್ಕೆ? ನೀರು ನಿರ್ವಹಣೆ ನಮ್ಮ ಜಮೀನು ಮರಳು ಮಿಶ್ರಿತ ಮಣ್ಣು ಆಗಿರುವುದರಿಂದ ನಾವು ಅಡಿಕೆ ಗಿಡಕ್ಕೆ ಬಾಳೆಗೆ ಮಿನಿಮಮ್ 15-20 ದಿನದೊಳಗೆ ಒಂದು ನೀರನ್ನ ನಾನು ಕೊಡ್ತಾ ಇದೀವಿ. ಅದು ನೀರು ಹಾಸುವ ಮುಖಾಂತರವಾಗಿ ನಾವು ನೀರನ್ನು ಕೊಡ್ತೀವಿ 15-20 ದಿನಕ್ಕೆ. ಆ ನೀರು ಕೊಡ್ತಾ ಇದ್ರೆ ಕೆಲವು ರೈತರು ಡ್ರಿಪ್ ಮಾಡಿದ್ರೆ ಅನುಕೂಲ ಅಂತಾರೆ? ಅಲ್ಲ, ಡ್ರಿಪ್ ಮಾಡಿದ್ರೆ ಅನುಕೂಲ, ನಮಗೆ ಸಾಕಷ್ಟು ನೀರು ಇರೋದ್ರಿಂದ ನಾವು ಡ್ರಿಪ್ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಆ ನೀರೇ ಇದೆ, ಹಾಗಾಗಿ ಡ್ರಿಪ್ ಮಾಡಿದ್ರೆ ಖಂಡಿತ ಬಹಳ ಚೆನ್ನಾಗೆ ಬರುತ್ತೆ ಅಡಕೆ ಗಿಡ, ಇಳುವರಿನೂ ಜಾಸ್ತಿ ಅಂತ ಹೇಳ್ತಾರೆ. ನಾವು ಇಲ್ಲಿವರೆಗೂ ನಮ್ಮ ಎಲ್ಲ ಹೊಲಗಳು ಸಾಕಷ್ಟು ನೀರು ಇರೋದ್ರಿಂದ ನಾವು ಯಾವುದೇ ಹೊಲಕ್ಕೆ ನಾನು ಡ್ರಿಪ್ ಮಾಡಿಸಿಲ್ಲ, ಆಯ್ ನೀರನ್ನೇ ನಾವು ಮಾಡ್ತಾ ಇದೀವಿ. ಸಾಕಷ್ಟು ನೀರು ಅಂದ್ರೆ ನೀರಿನ ಮೂಲ ಏನು, ಬೋರ್ ಅಥವಾ ಏನು ಚಾನಲ್ ನೀರು ಬರುತ್ತಾ? ಸಾಕಷ್ಟು ನೀರು ಅಂತ ಹೇಳಿದ್ರೆ ಸುಳ್ಳೆಕೆರೆ ನಾಳೆ ಇರೋದ್ರಿಂದ ನಮಗೆ ಸಾಕಷ್ಟು ನೀರು ಬರುತ್ತೆ. ಬ್ಯಾಕ್ ವಾಟರ್ ನೀರು ಇರೋದ್ರಿಂದ ನಮಗೆ ನೀರು ಅತಿ ಹೆಚ್ಚಿದೆ, ಹಾಗಾಗಿ ನಾವು ಅದನ್ನ ಬಳಸ್ತಾ ಇದೀವಿ, ಆ ನೀರೇ ಕೊಡ್ತಾ ಇದೀವಿ. ಮತ್ತೆ ಈಗ ಮೇಲ್ಗೊಬ್ಬರ ಕೊಡಬೇಕಾಗತ್ತೆ ವರ್ಷಕ್ಕೆ, ಮೇಲ್ಗೊಬ್ಬರ ಅಂದ್ರೆ ವರ್ಷಕ್ಕೆ ಎಷ್ಟು ಸರಿ ಕೊಡ್ತೀರಾ, ಏನೇನು ಗೊಬ್ಬರ ಕೊಡ್ತೀರಾ? ಪ್ರತಿ 6 ತಿಂಗಳಿಗೆ ಒಂದ್ಸಲಿ, ಜೂನ್ ಜುಲೈನಲ್ಲಿ ಬಿಟ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ವರ್ಷಕ್ಕೆ 2 ಸಲಿ ಅಡಿಕೆಯಲ್ಲಿ ನಾವು ಗೊಬ್ಬರ ಹಾಕ್ತೀವಿ. 2 ಎಕರೆಗೆ ಮಾತ್ರ, 2 ಎಕರೆಗೆ ಮೊದಲೇ ಹೇಳ್ದಂಗೆ ನಾನು 2 ಎಕರೆ ಮಾತ್ರ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತೀನಿ, ಇನ್ನು 2 ಎಕರೆಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತೀನಿ. 2 ಎಕರೆಯಲ್ಲಿ ರಾಸಾಯನಿಕ ಗೊಬ್ಬರಗಳು ಯಾವುವು ಅಂತ ಹೇಳಿದ್ರೆ 10-26 ಬರುತ್ತೆ, DAP, ಬೋರಾನು, ಜಿಂಕು ಇವನ್ನ ಮಿಶ್ರವಾಗಿ 250-300 ಗ್ರಾಮ್ ಪ್ರತಿ ಒಂದು ಗಿಡಕ್ಕೆ ನಾನು ಹಾಕ್ಸ್ತಾ ಇದ್ದೀನಿ. ಜೂನ್ ಜುಲೈನಲ್ಲಿ ಹಾಕ್ಬೇಕು, ಬಿಟ್ರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಕೊಡಬೇಕಾಗುತ್ತೆ. ಪ್ರತಿ 250-300 ಗ್ರಾಮ್ ಪ್ರತಿ ಒಂದು ಗಿಡಕ್ಕೆ 10-26 DAP, ಬೋರಾನ್, ಜಿಂಕ್, ಮೆಗ್ನೀಸಿಯಂ, ಇವು ಮೈಕ್ರೋನ್ಸ್ AMN ಅಂತ ಏನ್ ಹೇಳ್ತೀವಿ ನಾವು, ಅವನ್ ಮೈಕ್ರೋನ್ಸ್ ಕೊಡಬೇಕಾಗುತ್ತೆ. ಇನ್ನು 2 ಎಕರೆಯಲ್ಲಿ ನಾನು ಜೀವಾಮೃತವನ್ನ ಪ್ರತಿ 1 ಎಕರೆಗೆ 200 ಲೀಟರ್ ಅನ್ನ ಪ್ರತಿ ತಿಂಗಳಿಗೆ ಒಂದ್ಸಲಿ ನಾನು ಕೊಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ ಅದು ಇಳುವರಿ. ಈಗ ಅದು 4-5 ವರ್ಷ ಆಗಿದೆ, ಅದು ಇನ್ನು ನೆಕ್ಸ್ಟ್ ವರ್ಷದಲ್ಲಿ ನನಗೆ ಅದು ಎಷ್ಟು ಕ್ವಿಂಟಾಲ್ ಬರುತ್ತೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಆ ಒಂದು ಜಮೀನಲ್ಲಿ ನಾನು ಈಗ 2 ವರ್ಷ ಆಯಿತು, ಶತಾವರಿ ಹಾಕಿದ್ದೀನಿ. ಶತಾವರಿನೂ ಸಹ ನಾವು ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಇದು ಶತಾವರಿಯನ್ನು, ಇದು ಮೂಲತಃ ಇಂದೋರ್ ಪ್ರದೇಶದಿಂದ ತಂದಂಥದ್ದು, ಉತ್ತರ ಪ್ರದೇಶದ ಒಂದು ಇದರಿಂದ. ಈ 2 ವರ್ಷ ಆಗಿದೆ. ಈ ಮುಂದಿನ ದಿನಗಳಲ್ಲಿ ನಾವು ಈ ಶತಾವರಿಯನ್ನು ಕೀಳಿಸ್ಬೇಕು. ಇದು ಶತಾವರಿ ನಾವು ಒಂದು ಒಳ್ಳೆ ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ಈ ಅಡಿಕೆ ಒಳಗೆ ನಾನು ಹಾಕಿದ್ದೀನಿ. ಈಗ ಅಡಿಕೆ ಒಳಗಡೆ ಶತಾವರಿ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಇದು ಒಂದು ಒಂದು ಆರ್ಟಿಕಲ್ ಬಂದಿತ್ತು. ಶತಾವರಿ ಅಂತ ಹೇಳಿದ್ರೆ 100 ರೋಗಗಳ ಒಂದು ಮದ್ದು ಶತಾವರಿ. ಎಲ್ಲ ರೋಗಗಳಿಗೆ ಇದು ಒಂದು ಮದ್ದು ಅಂತ ಹೇಳಿ ಇದಾಗಿತ್ತು. ಪ್ರತಿ ಒಂದು ಇದರಲ್ಲೂ ಸಹ ನಾವು ಬರೇ ಭತ್ತ, ಕಬ್ಬು, ಅಡಿಕೆ ನಾವು ಮಾಡ್ತಾ ಇದ್ವಿ. ಆದ್ರೆ ಒಬ್ಬ ರೈತ ಹೊಸ ಒಂದು ಯಾವನಾದ್ರ ಒಂದು ಕ್ರಾಪ್ ಬೆಳಿಬೇಕು ಅಂತ ಅನ್ಕೊಂಡು ನಮ್ದು ಇಲ್ಲಿ ಒಂದು ಟೀಮ್ ಇದೆ, ನೇಗಿಲು ಯೋಗಿ ಯುವಕ ಸಂಘ ರಿಜಿಸ್ಟರ್ ಒಂದು ಟೀಮು ಇದೆ. ಈ ಟೀಮ್ ಮುಖಾಂತರವಾಗಿ ನಾವು ಶತಾವರಿಯನ್ನ ಹೊಸ ಕ್ರಾಪ್ ಅನ್ನ ಬೆಳಿಬೇಕು ಅಂತ ಹೇಳಿ ಒಬ್ಬ ಫೀಲ್ಡ್ ಆಫೀಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರತಿ ಒಂದು ಎಕರೆ ಅಂದ್ರೆ ಅಡಿಕೆಯಲ್ಲಿ 8,000 ಗಿಡ ಸಸಿಯನ್ನ ನೆಡಬೇಕು, ಖಾಲಿ ಹೊಲದಲ್ಲಿ 10,000 ಸಸಿಗಳನ್ನ ನೆಡಬೇಕು ಅಂತ ಹೇಳಿ ಅವನು ಡಿಸ್ಕಸ್ ಮಾಡಿದಾಗ ನಾವು ಈ ಶತಾವರಿನ ಮಾಡಬೇಕು ಅಂತ ಅನ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಕಾರಿಗ್ನೂರಿನಲ್ಲಿ ಒಟ್ಟಾಗಿ 13 ಎಕರೆ ನಾವು ಶತಾವರಿಯನ್ನ ಮಾಡಿದೀವಿ. ಇದು ಬೆಳೆ ಯಾವ ರೀತಿ ಬರುತ್ತೆ, ಅದರಿಂದ ಯಾವ ರೀತಿ ಆದಾಯ ನಿರೀಕ್ಷೆ ಮಾಡಬಹುದು? ಇದು ಆದಾಯ ಅಂತ ಕೇಳಿದ್ರೆ ಬಹಳಷ್ಟು ಆದಾಯ ಹೇಳ್ತಾರೆ, ಬರೀ ಶತಾವರಿನೇ ಮಾಡಬೇಕು ಅಂತ ಅನಿಸ್ತತಿ ರೈತರಿಗೆ ಆದಾಯ ಲೆಕ್ಕಾಚಾರದಲ್ಲಿ ನೋಡಿದ್ರೆ. ಆದರೆ ನಾವು ಇಲ್ಲಿವರೆಗೂ ಈಗ 2 ವರ್ಷ ಆಯ್ತು ನಾವು ಹಾಕಿದೀವಿ. ಈಗ ಕೀಳಬೇಕು, ಕಿತ್ತ ಆದ ಮೇಲೆ ಅದು ಪ್ರೊಸೆಸ್ ಇದೆ, ಅದೆಲ್ಲ ಮುಗಿದ ಮೇಲೆ 1 ಎಕರೆ ಅಡಿಕೆಯಲ್ಲಿ ಎಷ್ಟು ಇಳುವರಿ ಬಂತು, ಎಷ್ಟು ತೂಕ ಆಯ್ತು, ಆ ತೂಕದ ನಂತರದ ಅದು ರೇಟು, ಅವನು ಫುಲ್ಲು ಡ್ರೈ ಒಣಗಿದ 1 ಕೆಜಿಗೆ 200 ರೂಪಾಯಿ ಹೇಳಿದ್ದಾರೆ, ಅದು ಎಷ್ಟು ಸಿಗುತ್ತೆ ಅನ್ನೋದ್ರ ಮೇಲೆ ನಾವಿನ್ನೂ ದುಡ್ಡಂತೂ ಇನ್ನೂ ಎಣಿಸ್ಕೊಂಡಿಲ್ಲ. ಇನ್ನು ಈಗ ಕೀಳ್ತಾ ಇದ್ದೀವಿ ನಾವು. ಕಿತ್ತ ಆದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ರೈತರಿಗೆ ಇದರ ಲಾಭ ನಷ್ಟವನ್ನು ಹೇಳಬೇಕಾಗಿದೆ. ಹಾಗಾಗಿ ಯಾವುದೇ ಒಬ್ಬ ರೈತ ಇದನ್ನು ಮಾಡಿ ದುಡ್ಡನ್ನು ಎಣಿಸಿದಾಗ ಮಾತ್ರ ಅವನಿಗೆ ತೃಪ್ತಿ ಆಗುತ್ತೆ. ಇದು ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಲಕ್ಷ ಗಂಟಲೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ಇವತ್ತಿನವರೆಗೂ ಅದು ಎಷ್ಟು ಬರುತ್ತೆ ಅಂತ ಗೊತ್ತಾಗಿಲ್ಲ. ಮುಂದಿನ ದಿನಗಳಲ್ಲಿ ಕಿತ್ತ ನಂತರ ಇದು ಎಷ್ಟು ಬರುತ್ತೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಟ್ಟಾರೆ ಬೆಳೆ ಚೆನ್ನಾಗಿ ಬಂದಿದೆ. ಒಟ್ಟಾರೆ ಬೆಳೆ ಚೆನ್ನಾಗಿದೆ. 1 ಸಸಿ 2 ಕೆಜಿಯಿಂದ 4 ಕೆಜಿ ವರೆಗೂ ವೆಯ್ಟ್ ಇದೆ, ತೂಕ ಇದೆ, ಅದು 4 ಕೆಜಿ. ಅವರು ಹೇಳೋ ಪ್ರಕಾರ 7 ಕೆಜಿಗೆ 1 ಕೆಜಿ ಡ್ರೈ ಬರುತ್ತೆ ಅಂತಾರೆ. ಇನ್ನು ಕೆಲವರು 4 ಕೆಜಿಗೆ 1 ಕೆಜಿ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ನಾವು ಪ್ರೊಸೆಸ್ ಮಾಡಿದ ನಂತರನೇ ಗೊತ್ತಾಗೋದು. ಅಂದ್ರೆ ಅದು ಎಲೆ ಬಿಡಿಸಿ ಮಾರಾಟ ಮಾಡಬೇಕು? ಇಲ್ಲ, ಅದು ಶತಾವರಿ ಅಂತ ಹೇಳಿದ್ರೆ ಬೇರದು, ಎಲೆ ಅಲ್ಲ, ಅದು ಬೇರು. ಬೇರನ್ನು ಕಿತ್ತು ನಾವು ಒಣಗಿಸಿ ಅವರಿಗೆ ತೂಕ ಮಾಡಿ ಕೊಡಬೇಕಾಗುತ್ತೆ. ಇದು ಒಂಥರ ಮೂಲಂಗಿ ಟೈಪ್ ಒಂದು ಬೇರು. ಇದು ಶತಾವರಿ ಅಂದ್ರೆ ಒಂದು ಬೇರೆ. ಇದು ಅಂದ್ರೆ 2 ವರ್ಷ ಕಟಾವಿಗೆ ಬರುತ್ತಾ? ಇಲ್ಲ, ಆಕ್ಚುಲಿ ಅವರು ನಮಗೆ 18 ತಿಂಗಳು ಹೇಳಿದ್ರು. ನಮಗೆ ಮಳೆ ಇದು ಇರೋದ್ರಿಂದ ನಮಗೂ ಇದಾಯ್ತು. ಹಂಗಾಗಿ ನಾವು 2 ತಿಂಗಳು ಬಿಟ್ಟಿದೀವಿ. ಈಗ ಕೀಳ್ತಾ ಇದೀವಿ, ಕಿತ್ತ ನಂತರ ನೋಡ್ಬೇಕು ಎಷ್ಟು ಇಳುವರಿ ಬರುತ್ತೆ ಅಂತ ನೋಡ್ಬೇಕಾಗಿದೆ. ಈಗ 2 ಎಕರೆ ಅಡಿಕೆ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದೀವಿ, 2 ಎಕರೆ ಸಾವಯವದಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ತೋಟ ನೋಡ್ಲಿಕ್ಕೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ? ಸಾವಯವನೇ ಚೆನ್ನಾಗಿ ಅಂತ ಅನಿಸುತ್ತೆ. ಯಾಕೆಂದ್ರೆ ಒಂದು ನಾವು ರಾಸಾಯನಿಕ ಗೊಬ್ಬರ ಹಾಕ್ತಿರೋದು ಇಡಿಮುಂಡಿಗೆ ರೋಗ, ಬೇರೆ ಬೇರೆ ರೋಗಗಳು ಬರ್ತಾ ಇದಾವೆ. ಅದರಲ್ಲಿ ನಾವು ಈಗ ಅಡಕೆ ಸಸಿಗಳ ಗಿಡಗಳನ್ನ ತೆಗೆದು ಮತ್ತೆ ಅದರಲ್ಲಿ ಬೇರೆ ಗಿಡಗಳನ್ನ ನಾವು ಅಡಕೆನೆ ಹಾಕ್ತಾ ಇದ್ದೀವಿ. ಯಾಕೆಂದ್ರೆ ಬಹಳ ಬೇಗ 20-22ನೇ ವರ್ಷಕ್ಕೆ ನಮ್ದು ಗಿಡಗಳು ಇಡಿಮುಂಡಿಗೆ ರೋಗ ಬಂದು ಹೋಯ್ತು. ಈಗ ಸಾವಯವ ಕೃಷಿಯಲ್ಲಿ ಗಿಡಗಳು ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ನಾವು ಪ್ರಾಕ್ಟಿಕಲಿ ನಾವು ಜೀವಾಮೃತನ ನಾವು ಮಾಡಿ ಪ್ರತಿ ತಿಂಗಳು ನಾವು ಹಾಕ್ತಾ ಇದೀವಿ. ಖುಷಿ ಅನಿಸ್ತಿದೆ ಜೀವಾಮೃತ ಮಾಡೋದ್ರಿಂದ. ಈ ತರ ಜೀವಾಮೃತ, ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಈ ತರ ಎಲ್ಲ ಕೊಡಬೇಕು ಅಂತ ಯಾರು ತಿಳಿಸ್ಕೊಟ್ರು? ಸರ್, ಇದು ಇಲ್ಲಿ ಒಂದು ಟೀಮ್ ಇರೋದ್ರಿಂದ ನಾವು ನಾವೇ ಬರೀ ರಾಸಾಯನಿಕ ಮಾಡೋದ್ರಿಂದ ಭೂಮಿ ಹಾಳಾಗ್ತಿದೆ. ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನ ವಿಷಕಾರಿಯಾಗಿ ಮಾಡುತ್ತೀವಿ ಅಂತ ಅನ್ಕೊಂಡು ನಮ್ಮಷ್ಟಕ್ಕೆ ನಾವೇ ಒಂದು ನೇಗಿಲಿಗೆ ಸಂಘವನ್ನ ಮಾಡಿ ನಾವೇ ಫಸ್ಟ್ ಜೀವಾಮೃತ ಮಾಡಬೇಕು, ಮತ್ಸ್ಯಜನ್ಯವನ್ನು ಮಾಡಬೇಕು, ಯೂಮಿಕ್ ಆಸಿಡ್ ಅನ್ನ ನಾವೇ ತಯಾರು ಮಾಡಬೇಕು ಅಂತೇಳಿ ನಾವೆಲ್ಲ ಯೂನಿವರ್ಸಿಟಿಗಳು ರಾಯಚೂರು ಆಗಿರ್ಬೋದು, ಶಿವಮೊಗ್ಗ, ದಾವಣಗೆರೆ ಮತ್ತು ಬೆಂಗಳೂರು ಇಲ್ಲೆಲ್ಲ ಹೋಗಿ ಸಾಕಷ್ಟು ವಿಜ್ಞಾನಿಗಳ ಸಲಹೆಯನ್ನ ತೆಗೆದುಕೊಂಡು ನಾವು ಈ ಸಾವಯವ ಕೃಷಿ ಕಡೆ ಅಂತ ನಾವು ಮುಖ ಮಾಡಿದ್ದೀವಿ. ನಾವು ಇದರಲ್ಲೇ ನಾವು ಸಾವಯವ ಕೃಷಿಯನ್ನೇ ಮಾಡಬೇಕು ಅಂತೇಳಿ ನಮ್ಮ ಟೀಮು ಆಲ್ರೆಡಿ ರೆಡಿ ಆಗಿದೆ. ಅದರಲ್ಲಿ 4-5 ಜನ ಸಾವಯವ ಕೃಷಿಯನ್ನು ನಾವು ಮಾಡ್ತಿದ್ದೀವಿ. ಅದರಲ್ಲೂ ಸಾವಯವ ಕೃಷಿ ಮಾಡಿ ರಾಜ್ಯಕ್ಕೆ ಒಂದು ಉತ್ತಮವಾದ ಒಬ್ಬ ರೈತ ಪ್ರಶಸ್ತಿಯನ್ನು ಕೃಷಿ ಪಂಡಿತ್ ಪ್ರಶಸ್ತಿಯನ್ನ, ಉದಯನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿಯನ್ನ ನಮ್ಮ ಟೀಮಿನ ಟಿವಿ ರುದ್ರೇಶ್ ಅವರು ಆಲ್ರೆಡಿ ತಗೊಂಡಿದ್ದಾರೆ. ನೀವು ನೋಡಬಹುದು ಕೆಲವು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ಅವರಿಗೆ ಉತ್ತಮವಾದ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಸಾವಯವ ಕೃಷಿ ಮಾಡೋದ್ರಿಂದ. ಈಗ ಈ ಸಾವಯವ ಕೃಷಿಗೆ ದೇಶೀಯ ಹಸು ಬೇಕಾಗುತ್ತೆ ಅಂತಾರೆ, ಅದನ್ನೆಲ್ಲ ನೀವು ಇಟ್ಕೊಂಡಿದ್ದು ಜಾನುವಾರುಗಳ ಸಾಕಾಣಿಕೆ ಮಾಡಿದಿರಾ? ದೇಶೀಯ ಹಸು ಬೇಕು ಅಂತ ಹೇಳ್ತಾರೆ, ಆಮೇಲೆ ನಾವು ಬೇರೆ ಬೇರೆ ಹಸುಗಳಲ್ಲಿ ನಾವು ಮೈಕ್ರೋನ್ಸ್ ಇರಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ವಿ. ನಾವು ದೇಶೀಯ ಹಸುನ ಮೈಕ್ರೋನ್ಸ್ನ ಮತ್ತು ಬೇರೆ ಬೇರೆ ಹಸುಗಳ ಹೆಚ್ ಆಫ್ ದು ಇದರದ ಇದನ್ನ ನಾವು ಶಿವಮೊಗ್ಗ ಲ್ಯಾಬಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ದೇಶೀಯ ಆಕಳದ ಮೈಕ್ರೋನ್ಸ್ ಸ್ವಲ್ಪ ಹೆಚ್ಚಾಗಿರುತ್ತೆ, ಹೆಚ್ ಎಫ್ ಹಸುವಿನ ಮೈಕ್ರೋನ್ಸ್ ಬಹಳ ಕಡಿಮೆ ಇರುತ್ತೆ. ನಾನು ದೇಶೀಯ ಆಕಳದ ಸಗಣಿಯನ್ನೇ ಉಪಯೋಗಿಸ್ತಿದ್ದೀನಿ, ದೇಶೀಯ ಹಸುವಿನ ಸಗಣಿಯನ್ನೇ ಉಪಯೋಗಿಸಿ ಜೀವಾಮೃತವನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಬಯೋ ಡೈಜೆಸ್ಟು ಇವನ್ನೆಲ್ಲ ನಾವು ಮುಂದೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ, ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಈಗ 2 ಎಕರೆಯಲ್ಲಿ ಅಡಿಕೆ ಬರುತ್ತೆ ಅಂತಂದ್ರೆ ಅಡಿಕೆಗೆ ಮುಖ್ಯವಾಗಿ ಸಾಕಷ್ಟು ಇಡಿಮುಣ್ಣಿಗೆ ರೋಗ ಅದೆಲ್ಲ ಕಾಣಿಸುತ್ತೆ ಅಂತಂದ್ರೆ ಅದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಈಗ ಇಡಿಮುಣ್ಣಿಗೆ ರೋಗ ನನಗೆ ಬಂದಿರೋದು ಸರ್ಕಾರಿ ಗೊಬ್ಬರ ಹಾಕಿದ ತೋಟದಲ್ಲಿ ಬಂದಿದೆ. ಅದನ್ನು ಕೆಲವು ವಿಜ್ಞಾನಿಗಳ ಮುಖಾಂತರವಾಗಿ ಮಾಹಿತಿಯನ್ನು ತೆಗೆದುಕೊಂಡು ನಾನು ಕೆಲವರು ಅವರು ಹೇಳಿದ ಪ್ರಕಾರ ರಾಸಾಯನಿಕದ ಕೆಲವೊಂದು ಒಂದು ಔಷಧಿಗಳನ್ನು ಹೇಳಿದರೆ ಅದನ್ನು ನಾನೀಗ ಹಾಕ್ತಾ ಇದ್ದೀನಿ. ಈ ಸಾವಯವ ಏನು ಮಾಡಿದೆಲ್ಲ ಇವಕ್ಕೆ ಯಾವುದೇ ರೀತಿಯಾದ ಗೊಬ್ಬರ ಆಗಲಿ ಇದೇ ಔಷಧಿ ಆಗಲಿ ಯಾವುದೂ ನಾನು ಹಾಕಿಲ್ಲ. ಅದು ಭಾಳ ಚೆನ್ನಾಗಿದೆ ತೋಟ. ಇದಕ್ಕೆ ಇಡಿಮುಣ್ಣಿಗೆ ರೋಗಕ್ಕೆ ನಾನು ರಾಸಾಯನಿಕದ್ದೇ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಹಾಗಿದ್ರೆ 2 ಎಕರೆಯಲ್ಲಿ ಅಡಿಕೆ ಎಲ್ಲ ಬೆಳೆ ಬರ್ತಾ ಇದೆ, ಅದನ್ನೆಲ್ಲ ಸುಲಿಸಿ ಬೇಯಿಸಿ ನೀವೇ ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ, ನಾವು ಕೇಣಿ ಕೊಡ್ತಾ ಇದ್ದೀವಿ. ಇಲ್ಲೆಲ್ಲ 12.5 ಕೆಜಿ ಒಣಗಿದ ಅಡಿಕೆಯನ್ನ ಕೊಡಬೇಕಾಗುತ್ತೆ, ಹಾಗಾಗಿ 12.5 ಕೆಜಿನೇ ನಾನು ಕೊಟ್ಟಿದ್ದೀನಿ. ಈಗ ನಿಮ್ಮೂರಲ್ಲೇ ಒಂದು ಸಂಸ್ಕರಣಾ ಘಟಕ ಇರೋದ್ರಿಂದ ನೀವೇ ಯಾಕೆ ಸುಲಿಸಿ ಬೇಯಿಸಿ ಮಾರಾಟ ಮಾಡಬಾರ್ದು? ಅಲ್ಲ, ಇದು ಸಂಸ್ಕರಣಾ ಘಟಕ ಈಗೀಗ ಮೊನ್ನೆ ಒಂದು 6 ತಿಂಗಳು 7 ತಿಂಗಳಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮೂರಿನಲ್ಲಿ ಇರುವ ಸಂಸ್ಕರಣಾ ಘಟಕಕ್ಕೆ ಬಂದು ನಾವು ಸುಲಿಸಿ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ಇಳುವರಿ ಯಾವ ರೀತಿ ಬರ್ತಾ ಇದೆ ಅಡಿಕೆಯಲ್ಲಿ ನಿಮಗೆ 1 ಎಕರೆಗೆ? ಇಳುವರಿ 8-9 ಕ್ವಿಂಟಲ್ ಇಳುವರಿ ಬಂದಿದೆ, ಬರ್ತಾ ಇದೆ. ಸಾವಯವ ಕೃಷಿದು ನೋಡ್ಬೇಕು ಅದು ಎಷ್ಟು ಕ್ವಿಂಟಲ್ ಬರುತ್ತೆ ಅಂತೇಳಿ, ಇನ್ನು ಇದಾಗಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದು ನೋಡ್ಬೇಕಾಗುತ್ತೆ ಎಷ್ಟು ಬರುತ್ತೆ. ಈಗ ಅಡಿಕೆಯಲ್ಲಿ ಕೆಲವು ರೈತರೆಲ್ಲ ಕಾಳುಮೆಣಸು, ವಿಳ್ಳೆದೆಲೆ, ಕೋಕೋ ಈ ತರ ಬೆಳೆಗಳು ಬೆಳೀತಾರೆ, ನೀವೇನು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಇಲ್ಲ, ನಾನು ಅಡಿಕೆಯಲ್ಲಿ ಕಾಳುಮೆಣಸು ಸಹ ಬೆಳೆದಿದ್ದೀನಿ. ಕಾಳುಮೆಣಸು ಪರವಾಗಿಲ್ಲ, ನಾನು 300 ಗಿಡ ಹಾಕಿದ್ದೆ, ಅದ್ರಾಗ ಒಂದು 250 ಗಿಡ ಇದಾವೆ. ಅದು ಮೊನ್ನೆ ಏನು ಕಾಯಿ ಬಿಟ್ಟಿತ್ತು, ಚೆನ್ನಾಗಿದೆ ಕಾಳುಮೆಣಸು, ಚೆನ್ನಾಗಿದೆ ನಮ್ಮ ಅದನ್ನು ಪ್ರಯತ್ನನು ನಾನು ಮಾಡಿದ್ದೀನಿ. ಅಡಿಕೆಗೆಲ್ಲ ಏನು ರೇಟ್ ಇದೆ ಈಗ? ಅಡಿಕೆಗೆ 46,000 ಇದೆ ಕ್ವಿಂಟಲ್. ಈ ರೇಟು ಒಳ್ಳೆ ರೇಟ್ ಅಂತೀರ? ಹೌದೌದು, ಭಾಳ ಒಳ್ಳೆ ರೇಟು, ಭಾಳ ಒಳ್ಳೆ ರೇಟು. ಹಿಂದಿನ ದಿನಗಳಲ್ಲಿ ಹೋಲಿಸಿದಾಗ 18-20,000 ಇತ್ತು, ಈಗ ಅದರ ಡಬಲ್ ರೇಟ್ ಆಗಿದೆ. ಭಾಳ ಒಳ್ಳೆ ರೇಟ್ ಇದೆ, 46,000 ಏನು ಕಡಿಮೆ ಏನಲ್ಲ, ನಿಜವಾಗ್ಲೂ ಒಳ್ಳೆ ರೇಟ್ ಇದು ಅಡಿಕೆಗೆ. ಈಗ ಅಡಿಕೆಗೆ ಒಳ್ಳೆ ರೇಟ್ ಇದೆ ಅಂತಂದು ಸಾಕಷ್ಟು ಜನ ರೈತರು ಅಡಿಕೆನ ಬೆಳೀತಾ ಇದಾರೆ, ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಿದೆ, ಈ ಬೆಳವಣಿಗೆ ಏನ್ ಅನ್ಸುತ್ತೆ ನಿಮ್ಗೆ? ಹೌದು, ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅಡಿಕೆ ಮರನ ತೆಗೆದು ಭತ್ತ ನಾಟಿ ಮಾಡುವಂತ ಒಂದು ಇದನ್ನು ಪರಿಸ್ಥಿತಿನೂ ಬರಬಹುದು. ಅದೇನು ಬಹಳ ದಿನ ಏನಿಲ್ಲ, ಮುಂದಿನ ದಿನಗಳಲ್ಲಿ ಅದು ಸಹ ಬರ ಸಾಧ್ಯತೆನೂ ಇದೆ. ನಮ್ಮ ರೈತರು ಹೆಚ್ಚೆಚ್ಚು ಬರೀ ಅಡಿಕೆ ಕಡೆಗೆ ಆಸಕ್ತಿ ತೋರಿಸೋ ಬದಲು ನೀವು ಹೇಳ್ದಂಗೆ ಯಾವ ಮಾವು, ಹುಣಸೆ, ಬೇರೆ ಬೇರೆ ದೀರ್ಘಾವಧಿ ಬೆಳೆಗಳು ಬೆಳೆದ್ರೆ ಹೆಚ್ಚು ಅನುಕೂಲ ಅಂತೀರ? ಅಲ್ಲ, ಯಾಕೆಂತ ಹೇಳಿದ್ರೆ ರೈತರು ಎಲ್ಲಿ ಮೂಲ ಆದಾಯ ಹೆಚ್ಚಿಗೆ ಜಾಸ್ತಿ ಎಲ್ಲಿ ಸಿಗುತ್ತೆ, ಖರ್ಚು ಕಡಿಮೆ ಆಗಿ ಆದಾಯ ಎಲ್ಲಿ ಜಾಸ್ತಿ ಆಗುತ್ತೋ ರೈತ ಆ ಕಡೆಗೆ ಮುಖ ಮಾಡ್ತಾನೆ. ಏನು ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಬಹಳಷ್ಟು ಖರ್ಚು ಕಡಿಮೆ, ಆದಾಯ ಜಾಸ್ತಿ ಇರೋದ್ರಿಂದ ಅಡಿಕೆ ಕಡೆಗೆ ಮುಖವನ್ನು ಮಾಡಿದ್ದಾನೆ. ಅದರ ಜೊತೆಗೆ ನರೇಗಾದಡಿ ರಾಜ್ಯದಲ್ಲಿ ನರೇಗಾದಡಿ ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಅಡಿಕೆ ಸಸಿಯನ್ನು ಹಾಕ್ಲಿಕ್ಕೆ ಸರ್ಕಾರ ಒಂದೇನು ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ. ಹಾಗಾಗಿ ರೈತರ ಹೆಚ್ಚಿಗೆ ಖರ್ಚಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹಾಕಿ ಹೆಚ್ಚು ಆದಾಯ ಪಡಿಬೋದು ಅಂತೇಳಿ ಅಡಿಕೆ ಹಾಕ್ಲಿಕ್ಕೆ ಮುಂದೋಗ್ತಿದ್ದಾನೆ. ಭತ್ತದಲ್ಲಿ ಯಾವುದೇ ಕಾರಣಕ್ಕೂ 1 ಎಕರೆಗೆ 20,000 ಉಳಿಯಲ್ಲ, ಯಾಕೆಂದರೆ ರಾಸಾಯನಿಕ ಗೊಬ್ಬರ ಹಾಕಿ ಪ್ರತಿಯೊಂದು ಎಲ್ಲ ಲೇಬರ್ ಮೇಲೆ ಮಾಡೋದ್ರಿಂದ ಭಾಳಷ್ಟು ಖರ್ಚಾಗುತ್ತೆ. ಹಾಗಾಗಿ ಭತ್ತದಲ್ಲಿ ಏನು ಉಳಿಯೋದಿಲ್ಲ, ಅಡಿಕೆಯಲ್ಲಿ ಉಳಿತೈತಿ ಅನ್ನೋ ಒಂದು ಕಾರಣಕ್ಕೆ ಅಡಿಕೆ ಹಾಕಲಿಕ್ಕೆ ಸಾಕಷ್ಟು ರೈತರು, ಭಾಳ ರೈತರು ಭಾಳ ಆಸಕ್ತಿ ಹೊಂದಿದ್ದಾರೆ, ಆಗ್ತಾ ಇದ್ದಾರೆ ಆಲ್ರೆಡಿ. ಈ ಭತ್ತ, ರಾಗಿ, ಅಲ್ಪಾವಧಿ ಬೆಳೆಗಳಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ, ಖರ್ಚು ಜಾಸ್ತಿ, ನೀವು ಹೇಳ್ದಂಗೆ ಇಳುವರಿ ಬರೋದಿಲ್ಲ, ಹಂಗಾಗ್ಬಿಟ್ಟು ಎಲ್ಲ ರೈತರು ಈ ತೋಟಗಾರಿಕೆ ಬೆಳೆಗಳ ಕಡೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ ಅನ್ಸುತ್ತಾ? ಹೌದೌದು, ತೋಟಗಾರಿಕೆ ಬೆಳೆ ಕಡೆಗೆ ಜಾಸ್ತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಇಲ್ಲಿ ಕಡಿಮೆ ಕೆಲಸ ಹೆಚ್ಚು ಆದಾಯ ಸಿಗುತ್ತೆ, ಹಾಗಾಗಿ ರೈತ ಇದನ್ನ ತೋಟಗಾರಿಕೆ ಬೆಳೆ ಕಡೆಗೆ ಹೋಗ್ತಾ ಇದಾರೆ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ಈಗ ಕೊಕ್ಕೋ ಹಾಕ್ಬೇಕು ಅಂತ ಇದ್ದೀನಿ. ಈಗ ಕಪ್ಪು ಅರ್ಶಿನ ಬ್ಲ್ಯಾಕ್ ಟರ್ಮರಿಕ್ ಅಂತ ಹೇಳಿ ಒಂದು ಹೊಸ ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ ಬರ್ತಾ ಇದೆ. ಇದನ್ನ ನಾವು ಮುಂದಿನ ದಿನಗಳಲ್ಲಿ 1 ಎಕರೆನ ನಾನು ಅಡಿಕೆಯಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಶತವರಿಯ ಆದಾಯವನ್ನು ನೋಡಿ ನಾನು ಈ ಮೆಡಿಸಿನ್ ಪ್ಲಾಂಟ್ ಕಡೆಗೆ ಹೋಗ್ಬೇಕಾಗುತ್ತೆ. ಈ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಕಪ್ಪ ಅರಶಿನ ಹಾಕ್ಬೇಕು ಅಂತ ಇದ್ದೀನಿ. ಈ ಕಪ್ಪ ಅರಶಿನ ಹಾಕ್ಬೇಕಂತ ಎಲ್ಲಾದ್ರೂ ನೋಡಿದ್ರೆ ಯಾಕೆ ಪ್ರೇರಣೆ ಆಯ್ತು? ಹೌದು, ಕಪ್ಪ ಅರಶಿನ ಈಗೇನು ಶತವರಿ ಕೊಟ್ಟಂತ ನಮ್ಗೆ ಏನು ಫೀಲ್ಡ್ ಆಫೀಸರ್ ಕೃಷ್ಣ ಅಂತ ಏನಿದಾರ ಅವರು ಮುಂದಿನ ದಿನಗಳಲ್ಲಿ ನೀವು ಕಪ್ಪ ಅರಶಿನ ಹಾಕಿ ಅದು 1 ಕೆಜಿಗೆ 200 ರೂಪಾಯಿದಂಗೆ ನಾನು ಬೈಬ್ಯಾಕ್ ಅನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನೋದ್ರಿಂದ ಇದನ್ನ 1 ಎಕರೆಗೆ 6 ಕ್ವಿಂಟಲ್ ಹಾಕ್ಬೇಕಾಗುತ್ತೆ. ನಮಗೆ 1 ಕೆಜಿನ 800 ರೂಪಾಯಿದಂಗೆ ಕೊಡ್ತಾನೆ, 80,000 ರೂಪಾಯಿ ಕ್ವಿಂಟಲ್ 1 ಎಕರೆಗೆ ಅವನು 5 ಕ್ವಿಂಟಲ್ ಹಾಕ್ಬೇಕು ಅಂತ ಹೇಳ್ತಾನೆ. ಒಳ್ಳೆ ಇಳುವರಿ ಬರುತ್ತೆ, ಸಾಕಷ್ಟು ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಯತ್ನ ಮಾಡ್ತೀವಿ. ಈ ಶತವರಿಯಿಂದ ಒಳ್ಳೆ ಆದಾಯ ಬಂದ್ರೆ ಮುಂದೆ ಶತವರಿನ ಬೆಳಿಬೇಕನ್ನೋ ಉದ್ದೇಶ ಇದೆಯಾ? ಇಲ್ಲ, ಮುಂದಿನ ದಿನಗಳಲ್ಲಿ ಶತವರಿ ಆದಾಯ ಬಂತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೊಸ ಕ್ರಾಪ್ ಅನ್ನು ಮಾಡಬೇಕು ಅಂತ ಹೇಳಿ ನಾವು ಅದೇ ಕಪ್ಪು ಅರಶಿನ ಅಂತ ಏನ್ ಹೇಳಿದ್ವು ಅದು ಅಶ್ವಗಂಧ ಬೇರೆ ಬೇರೆ ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈ ಕಪ್ಪ ಅರಶಿನ ಅವರೇ ಕೊಂಡ್ಕೊಳ್ತೀವಿ ಅನ್ನೋದ್ರಿಂದ ನಿಮ್ಗೆ ಮಾರ್ಕೆಟ್ನ ಸಮಸ್ಯೆ ಆಗಲ್ಲ ಅನ್ಸುತ್ತೆ? ಹೌದೌದು, ಶತವರಿನೂ ಸಹ ಬೈಬ್ಯಾಕ್ ಆಗಿರೋದ್ರಿಂದ ನಾವು ಅದನ್ನ ಮುಂದುವರೆದು ಶತವರಿನ ಹಾಕಿದ್ವಿ. ಬ್ಲಾಕ್ ಟರ್ಮರಿಕ್ ಸಹ ಬೈಬ್ಯಾಕ್ ಮಾಡೋದ್ರಿಂದ ಯಾವುದೇ ಆಗಿರ್ಬೋದು ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ನ ಯಾವುದೇ ಸಸಿ ಆಗಿರ್ಬೋದು ಬೈಬ್ಯಾಕ್ ಮಾಡೋದ್ರಿಂದ ನಾವು ಅದಕ್ಕೆ ಮುಂದುವರೆದು ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕೆಂದ್ರೆ ಓಪನ್ ಮಾರ್ಕೆಟ್ ಯಾವುದೇ ರೀತಿಯಾದ ಮೆಡಿಸಿನ್ ಪ್ಲಾಂಟಿಗೆ ಇಲ್ಲ, ಹಾಗಾಗಿ ಬೈಬ್ಯಾಕ್ ಮಾಡಲೇಬೇಕಾಗಿರೋದ್ರಿಂದ ನಾವು ಬೈಬ್ಯಾಕ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡೇ ಮಾಡ್ತೀವಿ. ಈ ಔಷಧಿ ಸಸ್ಯಗಳು ಶತವರಿ ಆಗಿರ್ಬೋದು, ಈ ಕಪ್ಪು ಅರಶಿನ ಆಗಿರ್ಬೋದು, ಇವನ್ನೆಲ್ಲ ಸಾವಯವದಲ್ಲೇ ಬೆಳೆದ್ರೆ ಹೆಚ್ಚು ಬೆಲೆ ಸಿಗುತ್ತೆ ಮತ್ತೆ ಸಾವಯವದಲ್ಲೇ ಹೆಚ್ಚು ಬೆಳಿಬೇಕಾಗುತ್ತೆ ಅನ್ಸುತ್ತೆ. ಹೌದೌದು, ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟಿಗೆ ಹೋಗಿರೋದ್ರಿಂದ ಯಾವುದೇ ತರನಾದ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ನಾವು ಬೆಳೆದಂತ ಬೆಳೆ ಅವರು ಲ್ಯಾಬ್ ಟೆಸ್ಟಿಗೆ ಹೋಗುತ್ತೆ, ಆ ಲ್ಯಾಬ್ ಟೆಸ್ಟಿಗೆ ಹೋಗಿರೋದ್ರಿಂದ ಅಲ್ಲಿ ನಮ್ಮ ಮಾಲು ಸಹ ರಿಜೆಕ್ಟ್ ಆಗ್ಬೋದು. ಆ ರಿಜೆಕ್ಟ್ ಆದಾಗ ಯಾವುದೇ ಕಾರಣಕ್ಕೆ ಇಲ್ಲಿ ಅಗ್ರಿಮೆಂಟು ಫೇಲ್ ಆಗುತ್ತೆ. ಹಾಗಾಗಿ ಕೊಡುವಾಗಲೇ ಯಾವುದೇ ತರನಾದ ರಾಸಾಯನಿಕ ಗೊಬ್ಬರವನ್ನು ಹಾಕಂಗಿಲ್ಲ ಅಂತ ಹೇಳ್ತಾರೆ. ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು, ಸಾವಯವ ಗೊಬ್ಬರ ಯಾವುದಾದ್ರೂ ಹಾಕ್ಬೋದು. ರಾಸಾಯನಿಕ ಗೊಬ್ಬರ ಹಾಕಿ ಲ್ಯಾಬಲ್ಲಿ ಟೆಸ್ಟ್ ಬಂತು ಅಂದರೆ ಅದು ರಿಜೆಕ್ಟ್ ಆಗುತ್ತೆ, ನಾವು ಬೆಳೆದಂಥ ಮಾಲು ಸಹ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ದಯಮಾಡಿ ಯಾರು ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟಿಗೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಂಗಿಲ್ಲ. ಈಗ ಶತವರಿ ಆಗಿರ್ಬೋದು, ಕಪ್ಪರ್ಶನ ಆಗಿರ್ಬೋದು, ಯಾವುದೇ ರಾಸಾಯನಿಕ ಬಳಸಬಾರ್ದು ಅಂತ ಹೇಳೋದ್ರಿಂದ ಇದಕ್ಕೇನಾದರೂ ಕೀಟ ರೋಗಗಳು ಬಾಧೆ ಕಂಡಾಗ ಅದನ್ನ ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ? ಇಲ್ಲಿವರೆಗೂ ನಾವು ಶತವರಿ ಬೆಳೆದಿದ್ದೇವೆ, ನಮಗೆ ಯಾವುದೇ ರೀತಿಯಾದ ಕೀಟ ಬಾಧೆಗಳು ಬಂದಿಲ್ಲ ಶತವರಿಗೆ. ಕಪ್ಪರ್ಶನಕ್ಕೆ ನೋಡಬೇಕು, ಅವರದೇ ಆದ ಒಂದು ಫೀಲ್ಡ್ ವಿಸಿಟ್ ಇರುತ್ತೆ, ಆ ರೀತಿಯಲ್ಲಿ ಏನಾದರೂ ರೋಗ ಕಾಣಿಸ್ಕೊಂಡ್ರೆ ಅದಕ್ಕೆ ಫೀಲ್ಡ್ ಆಫೀಸರ್ ಇರ್ತಾರೆ, ಅದಕ್ಕೆ ಸರಿಯಾಗಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ, ಬೇರೆ ನಮ್ಮದೇ ಆದ ಟ್ರೀಟ್ಮೆಂಟ್ಗಳನ್ನು ನಾವು ಉಪಯೋಗಿಸಂಗಿಲ್ಲ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಿದೆಯಾ? ಅದೇ, ಕೃಷಿ ಬದುಕು ಸಂತೋಷ ತಂದುಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಬೆಳೆದಂಥ ಬೆಳೆಗೆ ಉತ್ತಮವಾದ ಆದಾಯ ಬಂದರೆ ಯಾವುದೇ ಒಬ್ಬ ರೈತ ಖುಷಿಯಿಂದ ಇರ್ತಾನೆ. ಈಗ ನಾನು ಮಾಡಿದ ಬೆಳೆ ಅದು ಫೇಲ್ ಆಯ್ತು ಅಥವಾ ಇನ್ನಾದಿತ್ತು ಅಂದರೆ ಕೃಷಿನೇ ಬೇಡ ಅನ್ನೋಷ್ಟು ಬೇಜಾರಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಉತ್ತಮವಾದ ವೈಜ್ಞಾನಿಕವಾದ ಬೆಳೆದಂಥ ಬೆಳೆಗೆ ಉತ್ತಮವಾದ ಒಂದು ಬೆಲೆ ಕೊಡಬೇಕು ಅಂತ ಈ ಸರ್ಕಾರಗಳಿಗೆ ನಾವೊಂದು ಎಲ್ಲ ರೈತರ ಪರವಾಗಿ ಮನವಿ ಮಾಡ್ಕೋಬಹುದು. ನೀವು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗ ಯುವಕರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಕೃಷಿ ಲಾಭದಾಯಕ ಅಂತೆಲ್ಲ ನಾನು ಅವಾಗೇ ಮತ್ತೆ ನಾನು ಹೇಳಬೇಕಾಗುತ್ತೆ. ಕೃಷಿ ಈಗ ಈ ಬಹಳಷ್ಟು ಜನ ಏನಾಗಿದೆ ಅಂತ ಹೇಳಿದ್ರೆ ದುಡ್ಡನ್ನು ಬೆನ್ನೆತ್ತಿಗೆಂದು ಹೋಗಿದ್ದಾರೆ. ಹಾಗಾಗಿ ದುಡ್ಡು ಎಲ್ಲಿ ಹೆಚ್ಚಿಗೆ ಸಿಗುತ್ತೋ ಅಲ್ಲಿಗೆ ಹೋಗ್ಬೇಕು ಅಂತಲೇ ಒಂದು ಇವತ್ತು ಯುವ ಪೀಳಿಗೆ ಹೊಂಟಿದೆ. ಹಾಗಾಗಿ ಕೃಷಿಯಲ್ಲಿ ಇರುವಂಥ ಖುಷಿ ಎಲ್ಲಿಲ್ಲ, ಕೃಷಿ ಖುಷಿ ಇವು ಒಂದು ಒಳ್ಳೆ ಇದು. ಹಾಗಾಗಿ ಕೃಷಿಯಲ್ಲೇ ಮುಂದುವರಿಬೇಕು ಅಂತೇಳಿ ಮುಂದಿನ ಪೀಳಿಗೆಗೂ ನಾನು ಹೇಳೋದು ಇಷ್ಟೇ, ಮುಂದಿನ ಪೀಳಿಗೆಗಳು ಕೃಷಿಯಲ್ಲೇ ಭಾಗವಹಿಸಿ ಹೆಚ್ಚಿನ ಖುಷಿಯನ್ನು ಕೊಟ್ಟು ಅವ್ರಿಗೆ ಚೆನ್ನಾಗಿರ್ಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ. ಈಗ ತಿಪ್ಪೇಸ್ವಾಮಿಯವರು, ಈ ಕಾರ್ಯಕ್ರಮ ಕೇಳಂತ ರೈತ ಬಂದವರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನೀವು ಕಾರಿಗ್ನೂರಿಗೆ ಬಂದ್ರೆ ಚನ್ನಗಿರಿ ತಾಲೂಕ್ ದಾವಣಗೆರೆ ಜಿಲ್ಲೆ ಕಾರಿಗ್ನೂರು ತಿಪ್ಪೇಸ್ವಾಮಿ GM ಸನ್ನ ಮಹಾರುದ್ರಪ್ಪ. ನನ್ನ ಮೊಬೈಲ್ ನಂಬರ್ 99880 6246. ರೈತ ಬಾಂಧವರೇ, ಇದು ಕಾರ್ಯಗನೂರಿನ ಕೃಷಿಕರಾದ ಜಿ ಎಂ ತಿಪ್ಪೇಸ್ವಾಮಿ ಅವರ ಮೊಬೈಲ್ ಸಂಖ್ಯೆ 9980062466. ಬಹಳ ಸಂತೋಷ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕಾರ್ಯಗನೂರಿನ ಕೃಷಿಕ ಜಿ ಎಂ ತಿಪ್ಪೇಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ರೈತರಿಗೆ ಸಲಹೆ. ತೆಂಗು ಬೆಳೆಗೆ ಪೋಷಕಾಂಶವನ್ನು ನೀಡಲು ಈಗ ಸೂಕ್ತ ಸಮಯ ಅಂತ ಹೇಳಬಹುದು. 1-5 ವರ್ಷದ ಗಿಡಗಳಿಗೆ 10 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ನೀಡಬೇಕು, ಅಥವಾ ಎರೆಹುಳು ಗೊಬ್ಬರ 5 ಕೆಜಿ ಪ್ರತಿ ಗಿಡಕ್ಕೆ, ಅಥವಾ ಬೇವಿನ ಹಿಂಡಿ 3 ಕೆಜಿ ಪ್ರತಿ ಗಿಡಕ್ಕೆ ಪೋಷಕಾಂಶವನ್ನು ಗಿಡದ ಬುಡದಿಂದ 2 ಅಡಿ ಅಂತರದಲ್ಲಿ ನೀಡಬೇಕಾಗುತ್ತೆ. ಇನ್ನು 5-10 ವರ್ಷ ಮೇಲ್ಪಟ್ಟಂಥ ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರ 15 ಕೆಜಿ ಪ್ರತಿ ಗಿಡಕ್ಕೆ, ಅಥವಾ ಎರೆಹುಳು ಗೊಬ್ಬರ 10 ಕೆಜಿ ಪ್ರತಿ ಗಿಡಕ್ಕೆ, ಅಥವಾ ಬೇವಿನ ಹಿಂಡಿಯನ್ನು 6 ಕೆಜಿ ಪ್ರತಿ ಗಿಡಕ್ಕೆ ಪೋಷಕಾಂಶವನ್ನು 4 ಅಡಿ ಅಂತರದಲ್ಲಿ ನೀಡಬೇಕಾಗತ್ತೆ. ಇನ್ನು 10 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರ 20 ಕೆಜಿ ಪ್ರತಿ ಗಿಡಕ್ಕೆ, ಅಥವಾ ಎರೆಹುಳು ಗೊಬ್ಬರ 10 ಕೆಜಿ ಪ್ರತಿ ಗಿಡಕ್ಕೆ, ಅಥವಾ ಬೇವಿನ ಹಿಂಡಿಯನ್ನು 8 ಕೆಜಿ ಪ್ರತಿ ಗಿಡಕ್ಕೆ ನೀಡಬೇಕು. ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯ ಸಿದ್ಧತೆ ಮಾಡಿ ಶಿಫಾರಸು ಮಾಡಿದ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಈರುಳ್ಳಿ ಬಿತ್ತನೆಗೆ ಸೂಕ್ತ ಕಾಲವಾಗಿದ್ದು ಬಿತ್ತನೆಗೂ ಮುಂಚೆ ಬೀಜವನ್ನು ಟ್ರೈಕೋಡರ್ಮದಿಂದ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಬೇಕಾಗುತ್ತೆ. ಗಂಧಕ ಪೋಷಕಾಂಶದ ಮೂಲವಾಗಿ ಈರುಳ್ಳಿ ಬಿತ್ತನೆಗೂ ಮುನ್ನ ಜಿಪ್ಸಮ್ 2.5 ಕ್ವಿಂಟಲ್ ಪ್ರತಿ ಎಕರೆಗೆ ಎರಚಬೇಕು. ಈರುಳ್ಳಿ ತ್ಯಾಕ್ನಲ್ಲಿ ಅಂತರ ಬೆಳೆಯಾಗಿ ಕೊತ್ತಂಬರಿ, ಮೆಣಸಿನಕಾಯಿ, ಸೊಪ್ಪು ಬೆಳೆಯಬಹುದು. ತಾಕಿನ ಕೊನೆಯ ಸಾಲಿನಲ್ಲಿ ಹರಳು ಬೆಳೆಯನ್ನು ಬಿತ್ತನೆ ಮಾಡಬಹುದು. ದಾಳಿಂಬೆ ಬೆಳೆಯತಕ್ಕಂಥ ರೈತ ಬಂದವರು ದುಂಡಾಣು ಅಂಗಮಾರಿ ರೋಗದ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿನಲ್ಲಿ 0.5 ಗ್ರಾಂ ಸ್ಟ್ರೆಪ್ಟೋಮೈಸಿನ್ ಸಲ್ಫೇಟ್ ಮತ್ತು 2.5 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಬೆರೆಸಿ ಸಿಂಪರಣೆ ಮಾಡಬೇಕು. ಮರುದಿವಸ ಪ್ರತಿ ಲೀಟರ್ ನೀರಿನಲ್ಲಿ 1 ಗ್ರಾಂ ಜಿಂಕ್ ಸಲ್ಫೇಟ್ ಮತ್ತು 1 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಹಾಗೂ 1 ಗ್ರಾಂ ಬೋರಾಕ್ಸ್ ಮತ್ತು 1 ಗ್ರಾಂ ಸುಣ್ಣದ ಪುಡಿ ಬೆರೆಸಿ ಸಿಂಪರಣೆ ಮಾಡಬೇಕು. ಅಡಿಕೆ ತೋಟಗಳಿಗೆ ಪೋಷಕಾಂಶಗಳನ್ನು ನೀಡಲು ಇದು ಸೂಕ್ತ ಸಮಯ ಅಂತ ಹೇಳಬಹುದು. 10 ವರ್ಷ ಮೇಲ್ಪಟ್ಟ ತೋಟಗಳಿಗೆ ಈ ಗೊಬ್ಬರಗಳನ್ನು ಶಿಫಾರಸು ಮಾಡಲಾಗಿದೆ. ಕೊಟ್ಟಿಗೆ ಗೊಬ್ಬರ 2 ಪುಟ್ಟಿ ಪ್ರತಿ ಗಿಡಕ್ಕೆ, ಅಥವಾ ಕುರಿ ಗೊಬ್ಬರ 2-3 ಕೆಜಿ ಪ್ರತಿ ಗಿಡಕ್ಕೆ ಕೊಡಬೇಕು, ಅಥವಾ ಬೇವಿನ ಹಿಂಡಿಯನ್ನು 1 ಕೆಜಿ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಗೊಬ್ಬರವನ್ನು ಕೊಟ್ಟರೆ ಸಾಕಾಗುತ್ತೆ. ಇನ್ನು ಹತ್ತಿ ಬಿತ್ತಿದ 25-30 ದಿನಗಳ ನಂತರ ಹತ್ತಿಯಲ್ಲಿ ಜಿಗಿಹುಳು, ಹೇನು ಮತ್ತು ಥ್ರಿಪ್ಸ್ ಕೀಟ ಬಾಧೆ ತಡೆಯಲು 2.0 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮಿಥೈಲ್ 25 EC ಅಥವಾ 0.5 ಮಿಲಿಲೀಟರ್ ಫಾಸಿಮಿಡಾನ್ ಅಥವಾ 1.75 ಮಿಲಿಲೀಟರ್ ಡೈಮಿಥೇಟ್ 30 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಖುಷ್ಕಿ ಬೇಸಾಯದಲ್ಲಿ ಪ್ರತಿ ಗುಣಿಗೆ 3-4 ಬೀಜಗಳನ್ನು ಬಿತ್ತಿದ ನಂತರ ಚೆನ್ನಾಗಿ ಬೇರು ಬಿಟ್ಟಾಗ 10-12 ದಿನಗಳಲ್ಲಿ ಒಮ್ಮೆ ಸದೃಢವಾದ 2 ಸಸಿಗಳನ್ನು ಬಿಟ್ಟು ಉಳಿದವುಗಳನ್ನು ಕಿತ್ತು ಹಾಕಬೇಕು. ಆ ನಂತರ 25 ದಿವಸಗಳಲ್ಲಿ ಮತ್ತೊಮ್ಮೆ ಗುಣಿಗೆ 1ರಂತೆ ಸಸಿಗಳನ್ನು ಉಳಿಸಿಕೊಳ್ಳಬೇಕು. ಇನ್ನು ಶೇಂಗಾ ಬೆಳೆಯನ್ನು ಮೇಯಿಂದ ಜುಲೈ 15ರವರೆಗೂ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಅಥವಾ ಬಿತ್ತನೆಯಾದ ನಂತರ ಹೆಕ್ಟೇರ್ಗೆ 500 ಕೆಜಿ ಜಿಪ್ಸಮ್ ಅನ್ನು ಮಣ್ಣಿನಲ್ಲಿ ಸೇರಿಸಿ ಬಿತ್ತನೆಗೂ ಮುಂಚೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ರೈತರಿಗೆ ಸಲಹೆ ಕೇಳಿದೆ. ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿ. ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 8,282 ಗರಿಷ್ಠ 13,011 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1965 2,255 ರೂಪಾಯಿಗಳು. ರಾಗಿ ಹೈಬ್ರಿಡ್ 1446 ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಅಡಿಕೆ ಹಾಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 49,419 ಗರಿಷ್ಠ 49,829 ರೂಪಾಯಿಗಳು. ಅಡಿಕೆ ಬಿಟ್ಟೆ 39,110 39,559. ಅಡಿಕೆ ಕೆಂಪುಗೋಟು 32,100 32,500. ಅಡಿಕೆ ರಾಶಿ 48,939 49,369 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಅಡಿಕೆ ರಾಶಿ ಕನಿಷ್ಠ 47,299 ಗರಿಷ್ಠ 50,299 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6,000 ಗರಿಷ್ಠ 7,000 ರೂಪಾಯಿಗಳು. ಬೂದುಕುಂಬಳಕಾಯಿ 800 1,200. ಏಲಕ್ಕಿ ಬಾಳೆ 3,400 4,000 ರೂಪಾಯಿಗಳು. ಪಚ್ಚಬಾಳೆ 1,400 2,000. ಹುರುಳಿಕಾಯಿ 6,000 8,000. ಬೀಟ್ರೂಟ್ 800 1,500. ಹಾಗಲಕಾಯಿ 2,500 3,000. ಸೋರೆಕಾಯಿ 1,000 1,500. ಬದನೆಕಾಯಿ 1,000 1,500. ಗೋರಿಕಾಯಿ 2,500 3,000. ಎಲೆಕೋಸು 1,000 1,500. ದಪ್ಪ ಮೆಣಸಿನಕಾಯಿ 5,000 5,500. ಕ್ಯಾರೆಟ್ 2,500 3,500. ಹೂಕೋಸು 1,500 2,000. ಸಪೋಟ 1,500 2,000. ಸೌತೆಕಾಯಿ 1,000 1,500. ನುಗ್ಗೆಕಾಯಿ 2,000 2,500. ಬೆಳ್ಳುಳ್ಳಿ 2,500 4,000. ದ್ರಾಕ್ಷಿ 3,000 4,000. ಹಸಿಮೆಣಸಿನಕಾಯಿ 2,500 4,000. ಕರ್ಬೂಜ 1,000 2,000. ನವಿಲುಕೋಸು 2,000 2,500. ಬೆಂಡೆಕಾಯಿ 1,800 2,200. ನಿಂಬೆಹಣ್ಣು 5,000 6,000. ಮಾವಿನ ಹಣ್ಣು 4,000 4,500. ಮೋಸಂಬಿ 4,000 5,000. ಈರುಳ್ಳಿ 500 1,500. ಪಪ್ಪಾಯಿ 1,500 2,000. ಅನಾನಸ್ 1,500 2,000. ದಾಳಿಂಬೆ 3,000 4,000. ಆಲೂಗಡ್ಡೆ 1,600 2,000. ಮೂಲಂಗಿ 2,500 3,000 ರೂಪಾಯಿಗಳು. ಹೀರೆಕಾಯಿ 1,800 2,500. ಸೀಮೆ ಬದನೆಕಾಯಿ 1,600 2,000. ಸುವರ್ಣಗಡ್ಡೆ 2,500 3,000. ತೊಂಡೆಕಾಯಿ 2,000 2,500. ಟೊಮೆಟೊ 6,000 7,000. ಕಲ್ಲಂಗಡಿ 1,000 2,000. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇದೆ. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2,136 ಗರಿಷ್ಠ 2,216. ಜೋಳ ಸ್ಥಳೀಯ 1,201 2,166. ಮೆಕ್ಕೆಜೋಳ ಸ್ಥಳೀಯ 2,000 2,264. ನವಣೆ ಹೈಬ್ರಿಡ್ 2,212 2,450. ತೊಗರಿ 5,019 5,459. ಇನ್ನು ಹರಪನಹಳ್ಳಿ ಮಾರುಕಟ್ಟೆ ಧಾರಣೆ ಈ ರೀತಿ ಇದೆ. ರಾಗಿ ಸ್ಥಳೀಯ 1,850 1,910 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಕೆ ಯುವರಾಜ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಜನಪದ ಗೀತೆ. Yeah. ರೊಟ್ಟಿ ಸುಡಾನ, ಕಡುಬು ಗಿಡಬು ಏನು ಮಾಡ್ತಿ ರೊಟ್ಟಿ ಸುಡಾನ, ರೊಟ್ಟಿಯ ಸುಟ್ಟು ಮೆಂತೆ ಚಟ್ನಿ ಅರಿಯಾನ.